ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆ ಬಾಧಿಸುವ ವಿವಿಧ ರೋಗಗಳ ನಿರ್ವಹಣೆ ಈ ಕುರಿತಂತೆ ಸಕಲೇಶಪುರದ ದೋಣಿಗಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನ ಬಾಧಿಸ್ತಾ ಇರತಕ್ಕಂತಹ ವಿವಿಧ ರೋಗಗಳ ನಿರ್ವಹಣೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಶುಂಠಿ ನಮ್ಮ ಹಾಸನ ಜಿಲ್ಲೆಯ ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ. ಈ ಶುಂಠಿ ಬೆಳೆಯನ್ನ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಎಲ್ಲಾ ತಾಲೂಕುಗಳಲ್ಲಿಯೂ ಕೂಡ ಬೆಳೆಯಲಾಗುತ್ತೆ. ಇದು ರೈತರಿಗೆ ಹಣವನ್ನ ತಂದು ಕೊಡುವಂತಹ ಒಂದು ಬೆಳೆ ಅಂತ ಹೇಳಿ ಜನಪ್ರಿಯತೆಯನ್ನ ಗಳಿಸಿಕೊಂಡಿದೆ. ಆದರೆ ಕಳೆದ ವರ್ಷದಲ್ಲಿ ಅಷ್ಟಾಗಿ ಹಣವನ್ನ ಈ ಬೆಳೆ ತಂದುಕೊಡಲಿಲ್ಲ. ಅದಕ್ಕೆ ಈ ಇಳುವರಿ ಜಾಸ್ತಿ ಇರಬಹುದು ಅಥವಾ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು. ಇನ್ನು ಈ ಸಾಲಿನಲ್ಲಿಯೂ ಕೂಡ ಶುಂಠಿಯನ್ನ ಯಥೇಚ್ಛವಾಗಿ ಬಿತ್ತನೆಯನ್ನ ಮಾಡಲಾಗಿದೆ. ಆದರೆ ಇನ್ನೇನು ಫಸಲು ನಮ್ಮ ಕೈಗೆ ಬಂತು ಅನ್ನುವಷ್ಟರಲ್ಲಿ ಅನೇಕ ರೋಗಗಳು ಈ ಶುಂಠಿ ಬೆಳೆಯನ್ನ ಬಾಧಿಸ್ತಾ ಇದ್ದಾವೆ. ಬಹಳ ಮುಖ್ಯವಾಗಿ ಇಷ್ಟು ವರ್ಷಗಳ ಕಾಲ ಇಲ್ಲದೇ ಇದ್ದಂತಹ ಈ ಬೆಂಕಿ ರೋಗ ಅನ್ನುವಂಥದ್ದು ವ್ಯಾಪಕವಾಗಿ ಬಾಧಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಈ ಒಂದು ಕಾರಣದಿಂದಾಗಿ ನಮ್ಮ ಶುಂಠಿ ಬೆಳೆಗಾರರು ಬಹಳ ಒಂದು ಚಿಂತೆಗೆ ಈಡಾಗಿದ್ದಾರೆ. ಈ ಬೆಂಕಿ ರೋಗ ಅನ್ನುವಂಥದ್ದು ಮತ್ತೆ ಇದ್ರ ಜೊತೆ ಬರ್ತಕ್ಕಂತಹ ಬೇರೆ ಬೇರೆ ರೋಗಗಳು ಯಾಕೆ ಬರುತ್ತೆ, ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಇದನ್ನ ನಿರ್ವಹಣೆಯನ್ನ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಸಕಲೇಶಪುರದ ದೋಣಿಗಾಲಿನ ಸಮೀಪ ಇರತಕ್ಕಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಹಿರಿಯ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರು. ಡಾಕ್ಟರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ, ಸ್ವಾಗತ. ಶುಂಠಿ ಬೆಳೆ ಬಹಳ ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ ನಮ್ಮ ಜಿಲ್ಲೆನಲ್ಲಿ. ಇವತ್ತು ರೈತರಿಗೆ ಏನಾದರೂ ಒಂದಷ್ಟು ಕೈತುಂಬ ದುಡ್ಡು ತಂದುಕೊಡ್ತಾ ಇರತಕ್ಕಂಥ ಬೆಳೆ ಅಂತ ಹೇಳಿದ್ರೆ ಅದು ಶುಂಠಿ. ಈ ವರ್ಷದಲ್ಲಿ ನಮ್ಮ ಹಾಸನ ಜಿಲ್ಲೆ ಮತ್ತು ನಮ್ಮ ನೆರೆಹೊರೆಯ ಜಿಲ್ಲೆಗಳಲ್ಲಿ ಈ ಶುಂಠಿ ಬೆಳೆಯ ಒಂದು ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತೀರಿ? ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಈ ವರ್ಷ ಶುಂಠಿ ಬೆಳೆನ ರೋಗಗಳು ಬಹಳ ಹೆಚ್ಚಾಗಿ ಬಾಧಿಸ್ತಾ ಇದೆ. ಉದಾಹರಣೆಗೆ ತಾವು ಪ್ರಸ್ತಾಪಿಸಿದ ಹಾಗೇನೆ ಈ ಬೆಂಕಿ ರೋಗದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಪ್ರಾರಂಭಿಕವಾಗಿ ಬೆಂಕಿ ರೋಗ ನಮಗೆ ಗೋಚರಿಸಿದ್ದು ಕೊಡಗು ಜಿಲ್ಲೆನಲ್ಲಿ, ಕುಶಾಲ್ ನಗರ, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಏನು ಶುಂಠಿ ಬೆಳೀತಿದ್ರು. ಕಳೆದ ವರ್ಷ ಆಗಸ್ಟ್ ಮಧ್ಯಭಾಗದಿಂದ ಸೆಪ್ಟೆಂಬರ್ ಟೈಮ್ನಲ್ಲಿ ಈ ಚುಕ್ಕಿ ರೋಗ ಅಥವಾ ಬೆಂಕಿ ರೋಗ ಕಂಡು ಬಂತು. ಆದ್ರೆ ಅಷ್ಟೊತ್ತಿಗಾಗ್ಲೇ ಕ್ರಾಪು ತನ್ನ ಮೆಚುರಿಟಿ ಸ್ಟೇಜ್ಗೆ ಬಂದ್ಬಿಟ್ಟಿತ್ತು, ಫಸಲು ಕಟಾವಿಗೆ ರೆಡಿ ಆಗಿ, ಹಾಗಾಗಿ ಅಷ್ಟು ಚಿಂತೆ ಜನಗಳನ್ನ ಕಾಡ್ಲಿಲ್ಲ. ಆದ್ರೆ ಈ ವರ್ಷ ಏನಾಯ್ತು ಅಂತಂದ್ರೆ, ಸೂಕ್ತವಾದಂತ ವಾತಾವರಣ, ತಪ್ಪು ಬೇಸಾಯ ಕ್ರಮ, ನಾನು ಎರಡನೇ ಸತಿ ಹೇಳ್ತೀನಿ, ತಪ್ಪು ಬೇಸಾಯ ಕ್ರಮ, ವಾತಾವರಣವೂ ಕೈ ಕೊಡ್ತು, ತಪ್ಪು ಬೇಸಾಯ ಕ್ರಮ ಕೂಡ. ಹೌದು, ಇಲ್ಲಿ ಏನಾಯ್ತು ಅಂತಂದ್ರೆ, ಈ ವರ್ಷ ಸಾಧಾರಣವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ತುಂಬಾ ಹೆಚ್ಚಿನ ಬಿಸಿಲು, ಅಡ್ಡ ಮಳೆಗಳು ಬರ್ತಿದ್ದು, ಬೇಸಿಗೆ ಮಳೆಗಳು ತುಂಬಾ ಚೆನ್ನಾಗಿ ಬರ್ತಿತ್ತು, ಆರ್ದ್ರತೆ ಚೆನ್ನಾಗಿರ್ತಿತ್ತು. ಆದ್ರೆ ಈ ವರ್ಷದ ಸ್ಥಿತಿಯನ್ನ ನಾವು ಹಾಸನ ವಿಚಾರ ಗಮನಿಸ್ತು ಅಂತಂದ್ರೆ, ಏಪ್ರಿಲ್ ಕೊನೆಯ ಭಾಗದಿಂದಾನೆ ನಮಗೆ ಮೋಡ ಕವಿದ ವಾತಾವರಣ, ಹೆಚ್ಚು ಮಳೆ, ತುಂತುರು ಮಳೆ, ಇವು ಮೂರು ಕೂಡ ಒಟ್ಟಿಗೆ ಸೇರಕ್ಕೆ ಶುರು ಆಯ್ತು. ಮೇ ತಿಂಗಳಲ್ಲಿ ನಮಗೆ 32 ಡಿಗ್ರಿ ದಾಟ್ಲೇ ಇಲ್ಲ. ಹೌದು ಹೌದು, ಕಳೆದ ವರ್ಷ ಕಂಪೇರ್ ಮಾಡಿದ್ರೆ 39 ತನಕ ನಾವು ಉಷ್ಣಾಂಶ ದಾಖಲು ಮಾಡಿದೀವಿ. ಈ ವರ್ಷ ಬಿಸಿಲಿಲ್ಲ ಅಂತ. ಹಾಗಾಗಿ ಇದು ಮೊದಲನೇದು. ಎರಡನೇದು ಬೇಸಾಯ ಕ್ರಮದಲ್ಲಿ ಮಾಡಿರುವ ತಪ್ಪು ಅಂತ ನಾನು ಹೇಳದ್ನಲ್ಲ, ಅದನ್ನ ಒತ್ತಿ ಹೇಳಿದ್ರಿ. ಹೌದು, ಯಾಕೆ ಅಂತ ಹೇಳಿದ್ರೆ, ಶುಂಠಿಗೆ ಬೇಕಾಗಿರುವಂತ ಪೋಷಕಾಂಶ ನಿರ್ವಹಣೆ ವಿಚಾರವಾಗಿ ಎಲ್ಲಾ ಶುಂಠಿ ಬೆಳೆಗಾರರು, %95 ಹೆಚ್ಚಿನ ಬೆಳೆಗಾರರು ಪೊಟ್ಯಾಶ್ ಗೊಬ್ಬರವನ್ನ ಸಮರ್ಪಕವಾಗಿ ಬಳಸೋದಿಲ್ಲ. ಅತಿ ಹೆಚ್ಚಿನ ಒತ್ತನ್ನ ಒಂದು DAP ಅಥವಾ ಸಾರಜನಕಕ್ಕಾಗ್ಲಿ ಕೊಡ್ತಾರೆ. ಈ ಅಸಮತೋಲನದಿಂದಾಗಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಇರೋದಿಲ್ಲ, ಬಹಳ ಬೇಗ ತುತ್ತಾಗ್ತದೆ. ಇದನ್ನ ನಾವು ಭತ್ತದಲ್ಲೂ ಕೂಡ ನೋಡ್ಬೋದು. ಇದೇ ಪೈರಿಕ್ಯುಲೇರಿಯಾ ಅನ್ನುವಂತ ಶಿಲೀಂಧ್ರ ಭತ್ತದಲ್ಲೂ ಬೆಂಕಿ ರೋಗ ಉಂಟು ಮಾಡ್ತದೆ, ಇಲ್ಲೂ ಉಂಟು ಮಾಡ್ತದೆ. ಭತ್ತದಲ್ಲೂ ಕೂಡ ಯಾವ ಭತ್ತದ ತಾಕ್ನಲ್ಲಿ ನೀವು ಬರೇ ಸಾರಜನಕ ಗೊಬ್ಬರಕ್ಕೆ ಒತ್ತು ಕೊಟ್ಟು ಪೊಟ್ಯಾಶ್ ಗೊಬ್ಬರವನ್ನ ಕಡಿಮೆ ಮಾಡಿರ್ತಿರೋ ಅಂತಹ ತಾಕ್ಗಳನ್ನೇ ಇದ್ರ ಬಾಧೆ ತುಂಬಾ ಹೆಚ್ಚಾಗಿ ಕಂಡು ಬಂದಿರುವಂತದ್ದು ದೃಢ ಆಗಿದೆ. ಹಾಗಾಗಿ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನ ಕೆಲವು ವಿಜ್ಞಾನಿಗಳ ತಂಡ ಒಂದು ಸರ್ವೆ ಮಾಡಿದ್ರು. ಈ ಕುಶಾಲ್ ನಗರ ಮತ್ತೆ ಪಿರಿಯಾಪಟ್ನ ಈ ಭಾಗದಲ್ಲಿ ಅವರು ಕಂಡಂತ ಮೊಟ್ಟ ಮೊದಲ ಅಂಶ ಏನಪ್ಪ ಅಂತಂದ್ರೆ, ಯಾರು ಪೊಟ್ಯಾಶ್ ಗೊಬ್ಬರವನ್ನ ಶಿಫಾರಸು ಮಾಡಿರೋ ಪ್ರಮಾಣದಲ್ಲಿ ಕೊಟ್ಟಿಲ್ವೋ ಅಂತಹ ಕಡೆ ಬೆಂಕಿ ರೋಗದ ಹಾವಳಿ ತುಂಬಾ ಜಾಸ್ತಿ ಇದೆ ಅನ್ನುವಂಥದ್ದು. ಹಾಗಾಗಿ ಸಮರ್ಪಕವಾದಂತ ಸಮತೋಲನವಾದಂತ ಪೋಷಕಾಂಶ ನಿರ್ವಹಣೆ ಕೇವಲ ಇಳುವರಿನ ಹೆಚ್ಚು ಮಾಡೋದಿಲ್ಲ, ರೋಗಗಳನ್ನ ನಿರ್ವಹಣೆ ಮಾಡೋದ್ರಲ್ಲೂ ಕೂಡ ಮಹತ್ತರವಾದಂತ ಪಾತ್ರ ವಹಿಸ್ತದೆ. ಎರಡನೇ ವಿಚಾರಕ್ಕೆ ಬಂದ್ರೆ, ಈ ಪೈರುಕ್ಯುಲೇರಿಯಾ ಅನ್ನುವಂಥ ಶಿಲೀಂಧ್ರ ಇತ್ತೀಚೆಗೆ 2-3 ವರ್ಷದಿಂದ ಮಾತ್ರ ನಮಗೆ ಬಾಧೆ ಬರ್ತಾ ಇರೋದು, ಈ ಹಿಂದೆ ಇದ್ರ ಸಮಸ್ಯೆ ಇರಲಿಲ್ಲ. ಇದನ್ನ ಪಾಲಿಸೈಕ್ಲಿಕ್ ಅಂತ ಕೂಡ ಅಂತ ಹೇಳ್ತೀವಿ, ಅಂದ್ರೆ 1 ವರ್ಷದಲ್ಲಿ ಬಹಳಷ್ಟು ಜನರೇಷನ್ಸ್ ಅನ್ನ ಅದು ಈಚೆ ಆಗ್ತದೆ. ಎರಡನೇದಾಗಿ ಇದರ ಸ್ಪೋರ್ಸ್ ಏನು ಉತ್ಪಾದನೆ ಆಗುತ್ತೆ, ತುಂಬಾ ಸಾಧಾರಣವಾದ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂದ್ರೆ ಮೊಟ್ಟೆಗಳು ಅಂತ ಅನ್ಕೊಳ್ಳೋಣ. ಅದು ಒಮ್ಮೆ ಒಂದು ಗಿಡಕ್ಕೆ ಸೋಂಕು ಬಂತು ಅಂತಂದ್ರೆ 8-10 ಗಂಟೆ ಒಳಗಡೆ ಇಡೀ ತಾಕನ್ನ ಆವರಿಸ್ಕೊಳ್ಳುವಂತ ಶಕ್ತಿ ಇದೆ, ಅಂದ್ರೆ ಗಾಳಿನಲ್ಲಿ ಬಹಳ ಬೇಗ ಪಸರಿಸ್ತದೆ. ಮೋಡ ಕವಿದ ವಾತಾವರಣ ಇತ್ತು. ಮತ್ತೆ ಎರಡನೇದಿಂದ ಹೆಚ್ಚಾಗಿ ಲೀಫ್ ವೆಟ್ನೆಸ್ ಅಂತ ಹೇಳ್ತೀವಿ, ಎಲೆ ಮೇಲಿನ ತೇವಾಂಶ ಕೂಡ ಇದಕ್ಕೆ ತುಂಬಾ ಪೂರಕವಾದಂತ ವಾತಾವರಣ ಸೃಷ್ಟಿ ಮಾಡ್ತದೆ. 25-28 ಡಿಗ್ರಿ ಅಥವಾ 29 ಡಿಗ್ರಿ ಉಷ್ಣಾಂಶ, ವಾತಾವರಣದ ಉಷ್ಣಾಂಶ ಇದಕ್ಕೆ ಹೇಳ ಮಾಡಿಸಿದಂತ ವಾತಾವರಣ. ಹಾಗಾಗಿ ಇದೆಲ್ಲಾ ನೈಸರ್ಗಿಕವಾಗಿ ಸಿಕ್ತು. ಒಂದ್ ಕಡೆ ನಾವು ಅತಿ ಹೆಚ್ಚು ಸಾರ್ವಜನಿಕ ಕೊಟ್ಟು ಅದರ ಇಮ್ಯುನಿಟಿನೂ ಕಡಿಮೆ ಮಾಡಿದ್ವಿ, ಹಾಗಾಗಿ ಬಹಳಷ್ಟು ತಾಕ್ಗಳಲ್ಲಿ ರೋಗದ ಬಾಧೆ ತುಂಬಾ ಜಾಸ್ತಿ ಆಯ್ತು. ಈ ರೋಗದ ಲಕ್ಷಣಗಳ ವಿಚಾರಕ್ಕೆ ಬಂದಾಗ ಇಲ್ಲಿ ಕನ್ಫ್ಯೂಷನ್ ಆಗತ್ತೆ. ಫಸ್ಟ್ ಏನ್ ಮಾಡ್ತದೆ, ಇದು ರೋಗ ಬಂದಾಗ ಹಸಿರು ಬಣ್ಣದ ಚುಕ್ಕಿ ತರ ಕಾಣುತ್ತೆ, ಚುಕ್ಕಿ ರೋಗ ಬಂದೈತೆ, ಚುಕ್ಕಿ ರೋಗ ಬಂದೈತೆ ಅಂತ ಹೇಳಿ ಅನ್ಕೊಳ್ತಾರೆ ಜನ. ಅನ್ಕೊಂಡು ಈಗಲೂ ಇದು ಬೆಂಕಿ ರೋಗ ಅನ್ನೋದಕ್ಕಿಂತ ಚುಕ್ಕಿ ರೋಗ ಅಂತಾನೆ ಹೆಚ್ಚು ಜನ. ಹೌದು ಹೌದು, ಅಂದ್ರೆ ನೀವು ಸಿಂಪ್ಟಮ್ಸ್ ಗಳು ನೋಡಿದ್ರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಚುಕ್ಕಿ ಕಾಣ್ತದೆ, ಅದು ಚುಕ್ಕಿಗಳು ಎಲೆ ಮೇಲೆ ಬರುತ್ತೆ, ಕಾಂಡದ ಮೇಲೂ ಕೂಡ ಬರ್ತದೆ. ಹಾಗಾಗಿ ಯಾವಾಗ ಕಾಂಡದ ಮೇಲೆ ಚುಕ್ಕಿಗಳು ಬಂದು ಮಚ್ಚೆಗಳಾಗ್ತವೆ ಆಗ ಇಡೀ ಕಾಂಡ ಮುರಿದು ಬೀಳ್ತದೆ ಗಾಳಿ ಬೀಸಿದಾಗ. ಆಮೇಲೆ ಎಲೆಗಳಲ್ಲೂ ಅಷ್ಟೇ, ಆ ಚುಕ್ಕಿಗಳೆಲ್ಲ ತದನಂತರ ಹಳದಿ ಬಣ್ಣಕ್ಕೆ ತಿರುಗಿ ಮಚ್ಚೆ ಆಗಿ ಡೈಮಂಡ್ ಶೇಪಿನ ಮಚ್ಚೆಗಳಾಗಿ ಅದಾದ ನಂತರ ಇಡೀ ಎಲೆ ಒಣಗ್ಲಿಕ್ಕೆ ಶುರು ಆಗ್ತದೆ, ನಂತರ ಎಲೆ ಉದುರೋಗ್ತದೆ. ಹಾಗಾಗಿ ನಾವಿಲ್ಲಿ ಏನಾಗ್ತದೆ, ಸೂಕ್ತವಾದಂತ ಪರಿಹಾರ ಕ್ರಮಗಳನ್ನ ತಗೊಂಬೇಕಾದಾಗ ಅಂಗಡಿಗೆ ಹೋಗಿ ಇವ್ರೇನ್ ಕೇಳ್ತಾರೆ, ರೈತರು ಸಾಧಾರಣವಾಗಿ 95% ರೈತರು ಮೊದಲ ಆಯ್ಕೆ ಅಂಗಡಿನೇ, ತಂತ್ರಜ್ಞಾನ ಇವರು ಹೋಗಲ್ಲ ಅಲ್ಲಿಗೆ. ಅವರು ಚುಕ್ಕಿ ರೋಗ ಬಂದೈತೆ ಅಂತ ಚುಕ್ಕಿ ರೋಗದ ಔಷಧಿ ಎತ್ಕೊಡ್ತಾರೆ, ಅಲ್ಲಿ ಯಾವ ತರ ಚುಕ್ಕಿ ರೋಗ ಬಂದಿದೆ ಏನು ಎತ್ತ ಗಮನಿಸೋದಿಲ್ಲ. ಹಾಗಾಗಿ ಎರಡನೇ ಹಂತದಲ್ಲಿ ರೈತರು ಎಡವಿದ್ದೆಲ್ಲಿ ಅಂತಂದ್ರೆ ಈ ಜಾಗದಲ್ಲಿ ಸಿಂಪಡಣೆ ಮಾಡುವ. ಮೂರನೇ ವಿಚಾರವಾಗಿ ಬಹಳಷ್ಟು ಸಂಶೋಧನಾ ಸಂಸ್ಥೆಗಳು ಯಾವಾಗ ಈ ರೋಗ ಉಲ್ಬಣ ಆಗ್ತಾ ಇದೆ ಅಂತ ಮನಗಂಟು ಅವಾಗ ಆಕಾಶವಾಣಿಯಾಗಿರ್ಬೋದು ಅಥವಾ ದಿನಪತ್ರಿಕೆಗಳಲ್ಲಾಗ್ಬೋದು ಅದರಲ್ಲೆಲ್ಲ ಬಹಳಷ್ಟು ಪ್ರಕಟಣೆಗಳನ್ನ ಹೊರಡಿಸ್ತು ಕೊಟ್ರು. ಹೌದು, ಹೊರಡಿಸಿದಾಗ ಏನಾಗತ್ತೆ ಸರ್, ಇದು ಇನ್ಫೆಕ್ಷನ್ ಆಗಿ ನಮ್ಗೆ ಸಿಂಪ್ಟಮ್ಸ್ ಬರಲಿಕ್ಕೆ ಕನಿಷ್ಠ 5-7 ದಿನ ಕಾಲಾವಧಿ ಬೇಕು. ನಮ್ಗೆ ಅಲ್ಲಿ ಕಣ್ಣಿಗೆ ಏನೋ ನಮ್ಗೆ ಲಕ್ಷಣಗಳು ಕಾಣ್ತಾ ಇರಲ್ಲ, ರೋಗದ ಲಕ್ಷಣ ನನ್ನ ತಾಕ್ ಚೆನ್ನಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಬಹಳಷ್ಟು ಜನ ಔಷಧಿಯನ್ನ ಸಿಂಪಡಣೆ ಮಾಡದೆ ಇರುವಂತದ್ದು ಕೂಡ ಒಂದು ಕಾರಣ ಇಲ್ಲಿ. ಹಾಗಾಗಿ ಈ ಎಲ್ಲಾ ಒಟ್ಟಾರೆ ಕಾರಣಗಳಿಂದಾಗಿ ನಮ್ಗೆ ಈ ರೋಗ ಇವತ್ತು ಕೇವಲ ಹಾಸನ ಒಂದೇ ಅಲ್ಲ, ಶುಂಠಿ ಬೆಳೀತಾ ಇರುವಂತ ಸಾಂಪ್ರದಾಯಿಕ ಪ್ರದೇಶ ಆಗಿರ್ಬೋದು ಅಥವಾ ನಾನ್ ಟ್ರೆಡಿಷನಲ್ ಏರಿಯಾ ಆಗಿರ್ಬೋದು, ಹೊಸ ಪ್ರತಿಯೊಂದು ಕಡೆನೂ ಇದರ ಬಾಧೆನ ಅಟ್ಟಹಾಸನ ತೋರಿದೆ. ಈ ಬೆಂಕಿ ರೋಗ ಬಂದಂತಹ ಸಂದರ್ಭದಲ್ಲಿ ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು, ಮತ್ತೆ ಈ ರೋಗ ನಾವು ಗುರುತು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕೆ ಅಂತ ಚುಕ್ಕಿ ಬರೋದ್ರಿಂದ ಚುಕ್ಕಿ ರೋಗ ಅಂತ ಹೇಳಿ ಅನ್ಕೊಂಡ್ಬಿಡ್ತೀವಿ, ಬೆಂಕಿ ರೋಗವೇ ಇದು ಅಂತ ಹೇಳಿ ಕಂಡ್ಕೊಳ್ಳೋಂಥದ್ದು ಹೇಗೆ? ಮೊದಲನೇ ಹಂತದಲ್ಲಿ ನಮಗೆ ಎಲೆಗಳು ಮತ್ತೆ ಕಾಂಡದ ಮೇಲೆ ಹಸಿರು ಬಣ್ಣದ ಚುಕ್ಕಿಗಳು ಕಂಡು ಬರ್ತದೆ. ತದನಂತರ ಆ ಚುಕ್ಕಿಗಳು ಮತ್ತೆ ಮಾರ್ಪಾಟಾಗಿ ಅಥವಾ ಡೈಮಂಡ್ ಶೇಪಿನ ಚುಕ್ಕಿಗಳು, ನಮಗೆ ವಜ್ರದ ಆಕಾರ ಚುಕ್ಕಿಗಳು ಕೂಡ ಕಂಡು ಬಂದು ಆ ಚುಕ್ಕಿ ಆಕಾರನ ಗಮನಿಸಿದಾಗ ಚುಕ್ಕಿ ಅಂಚಿನಲ್ಲಿ ನಮಗೆ ಬೂದು ಬಣ್ಣದ ಬಾರ್ಡರ್ ಇರುತ್ತೆ, ಅದರ ಸುತ್ತಿನ ಎಲೆ ಮೇಲಿರುವಂತ ಮಚ್ಚೆನ ಸೂಕ್ಷ್ಮವಾಗಿ ಗಮನಿಸಿದಾಗ ಆ ಭಾಗ ನಮಗೆ ಹಳದಿ ಬಣ್ಣವಾಗಿ ಕಾಣ್ತದೆ. ಇದಿಷ್ಟು ಕಂಡು ಬಂದಾಗ ಆಲ್ಮೋಸ್ಟ್ ನಮ್ಗೆ ಚುಕ್ಕಿ ರೋಗ ಅನ್ನುವಂತ ಲಕ್ಷಣ ಕಂಡು ಬರ್ತದೆ, ಅಂದ್ರೆ ಬೆಂಕಿ ರೋಗ ಅಂತ. ಇನ್ನ ಬೇರೆ ರೀತಿ ಚುಕ್ಕಿ ರೋಗ ಅಂದ್ರೆ ಫಿಲೋಸ್ಟ್ರಿಕ್ಟಲ್ ಯೂಸ್ಪಾಟ್ ಅಂತ ಹೇಳ್ತೀವಿ, ಅದು ಬಂದ್ರೆ ಏನಪ್ಪಾ ಅಂತಂದ್ರೆ ಪೇಪರಿ ವೈಟ್ ಅಥವಾ ಬಿಳಿ ಬಣ್ಣದ ಚುಕ್ಕಿಗಳು ನಮಗ್ ಕಂಡು ಬರ್ತದೆ. ಅದು ದೊಡ್ಡವಾಗಿ ಮಚ್ಚೆ ಆಗ್ಲಿಕ್ಕೆ ಬಹಳ ಹೊತ್ತು ತಗೊಳುತ್ತೆ ಮತ್ತೆ ಇಷ್ಟು ಬೇಗ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಈ ಬೆಂಕಿ ರೋಗ ಬಂದಾಗ 3 ಲಕ್ಷಣಗಳನ್ನ ನಾವು ಗಮನಿಸಬೇಕು. ಆಲಿವ್ ಗ್ರೀನ್ ಅಥವಾ ಹಸಿರು ಬಣ್ಣದ ಚುಕ್ಕಿಗಳಿದೆಯಾ, ಎರಡನೇದು ಡೈಮಂಡ್ ಶೇಪ್ ಚುಕ್ಕಿಗಳಿದೆಯಾ, ವಜ್ರಾಕಾರ ಚುಕ್ಕಿಗಳು, ಅವು ಮಚ್ಚೆಗಳಾಗಿ ಮಾರ್ಪಟ್ಟಾಗಿದೆಯಾ ಅಂತಂದ್ಬಿಟ್ಟು ಇವು ಮೂರನ್ನ ಗಮನಿಸಿದಾಗ ನಮಗೆ ವಿಚಾರ ಅದು ಹಳದಿ ಬಣ್ಣಕ್ಕೆ ತಿರುಗತ್ತೆ. ನಾವು ಪ್ರಾರಂಭಿಕ ಹಂತದಲ್ಲೇನೆ ನಾವು ನಿರ್ವಹಣೆ ಮಾಡ್ತೀವಿ, ನನ್ನ ತಾಕಿನಲ್ಲಿ ಇನ್ನೂ ಬಂದೇ ಇಲ್ಲ ಅನ್ನೋ ಆಗಿದ್ರೆ ಇವತ್ತಿಗೂ ಕೂಡ 1% ಬೋರ್ಡೋ ದ್ರಾವಣ ಸಿಂಪಡಣೆ ಖಂಡಿತವಾಗಿ ಕೆಲಸ ಮಾಡುತ್ತೆ. ಏನಪ್ಪಾ ಅಂತಂದ್ರೆ ನಮ್ಮ ತಾಕಿನಲ್ಲಿ ಇನ್ನೂ ಕೂಡ ರೋಗ ಕಂಡಿರಬಾರ್ದು. ರೋಗ ಬಂದಿದೆ ಅಂತ ಕಂಡುಬತ್ತು ಅಂತಂದ್ರೆ ಮಧ್ಯಂತರ ಶಿಫಾರಸಾಗಿ 2 ಶಿಲೀಂಧ್ರ ನಾಶಕಗಳನ್ನ ಶಿಫಾರಸ್ ಮಾಡ್ತೀವಿ. ಪ್ರತಿ ಲೀಟರ್ ನೀರಿಗೆ 1 ml ನಷ್ಟು ಪ್ರೊಪಿಕೆನಜೋಲ್ ಅಥವಾ ಟುಬುಕೆನಜೋಲ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ ನಾವು ಶಿಫಾರಸ್ ಮಾಡ್ತೀವಿ. ಇದಲ್ಲದೆ ಬಹಳಷ್ಟು ಕಡೆ ಇನ್ನೊಂದು ಏನಾಗುತ್ತೆ, ಇಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ಕೆಲವೊಂದು ಶಿಲೀಂಧ್ರ ನಾಶಕಗಳಿಗೆ, ಕೆಲವೊಂದು ಫಾರ್ಮುಲೇಷನ್ಗಳಿಗೆ ರೈನ್ ಫಾಸ್ಟ್ನೆಸ್ ಅಂತ ಹೇಳ್ತೀವಿ. ಸಿಂಪಡಣೆ ಮಾಡಿದಂತ ಕೆಲವೇ ಗಂಟೆಗಳಲ್ಲಿ ಆ ಔಷಧಿ ಅಂಶ ಗಿಡವನ್ನ ಸೇರುವಂತದನ್ನ ರೈನ್ ಫಾಸ್ಟ್ನೆಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಟುಬುಕನೋಜೋಲ್ ಮತ್ತೆ ಟ್ರೈಸಾಕ್ಲಿ ಬಿಟ್ರಿಂದದು ಒಂದು ನೇಟಿವ್ ಅಂತ ಬರ್ತದೆ. ಆ ಕಾಂಬಿನೇಷನ್ ಇರುವಂತ ಔಷಧಿ ಬಹಳ ರೈನ್ ಫಾಸ್ಟ್ನೆಸ್ ಇರೋದ್ರಿಂದ ಬಹಳ ತುಂಬಾ ಚೆನ್ನಾಗಿ ಹತೋಟಿಯನ್ನ ಕೊಟ್ಟಿದೆ. ಇದು ಒಂದು ಆಯ್ಕೆ. ಮತ್ತೆ ಇದನ್ನ ಸಿಂಪಡಣೆ ಮಾಡಿದ ನಂತರ 2ನೇ ಸಿಂಪಡಣೆಯನ್ನ ನಾವು ವಾತಾವರಣನ ನೋಡಿಕೊಂಡು ಇಮಿಡಿಯೇಟ್ ಆಗಿ ಮಾಡಬೇಕಾಗತ್ತೆ. ವಾತಾವರಣ ಇದೇ ರೀತಿ ಮೋಡ ಕವಿದಾಗಿತ್ತು ಅಂತಂದ್ರೆ 7ರಿಂದ 8ನೇ ದಿನಕ್ಕೆ ಮತ್ತೊಂದು ಸಿಂಪಡಣೆಯನ್ನ, ಸ್ವಲ್ಪ ಬಿಸಿಲಿತ್ತು ಅಂದ್ರೆ ಇನ್ನೊಂದು 2 ದಿನ ತಡ ಮಾಡಿ ಕೊಡಬಹುದು. ಸಂಪೂರ್ಣ ನಮಗೆ ಕಂದುಗಳೆಲ್ಲ ಕಂದು ಬಣ್ಣಕ್ಕೆ ಬಂದು ಕಂದುಗಳೇ ನಾಶವಾಗಿ ಹೋಗಿದಾವೆ ಅಂತಂದ್ರೆ ಹೊಸ ಕಂದುಗಳು ಬರೋ ತನಕ ನಾವು ಕಾಯಬೇಕಾಗುತ್ತೆ. ಮತ್ತೆ ಆದಷ್ಟು ಗಾಳಿ ಆಡೋರಂತ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಎಲ್ಲಿ ಕಳೆಗಳು ಬೆಳೆದು ಗಾಳಿ ಸುಗಮವಾಗಿ ಆಡೋದಿಲ್ವಾ ಅಂತ ಕಡೆ ಕಳೆಗಳನ್ನೆಲ್ಲ ನಿರ್ವಹಣೆ ಮಾಡ್ಕೊಬೇಕು. ತಾಕನ್ನ ಸ್ವಚ್ಛವಾಗಿ ಇಟ್ಕೊಬೇಕು. ಇಷ್ಟನ್ನ ಮಾಡ್ಕೊಂಡ್ರೆ ಅನುಕೂಲ ಆಗ್ತದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ದಯವಿಟ್ಟು ತಜ್ಞರನ್ನ ಸಂಪರ್ಕ ಮಾಡಿ ಮಾಡಿ ರೋಗ ಯಾವ ಹಂತದಲ್ಲಿದೆ ಅದನ್ನ ನೋಡಿ ಅವರು ಕೆಲವೊಂದು ತೀರ್ಮಾನಗಳನ್ನ ಹೇಳ್ತಾರೆ. ಹಾಗಾಗಿ ತಜ್ಞರನ್ನ ಸಂಪರ್ಕ ಮಾಡೋದು ಬಹಳ ಮುಖ್ಯ. ತಾವ್ ಹೇಳಿದ್ರಿ ಕಳೆದ ವರ್ಷ ಎಲ್ಲೋ ದೂರದ ನಮ್ಮ ಕುಶಾಲನಗರ ಮತ್ತೆ ಪಿರಿಯಾಪಟ್ಟಣದ ಭಾಗದಲ್ಲಿ ಅದರಲ್ಲೂ ಕೂಡ ಬೆಳೆ ಅಂತಿಮ ಹಂತದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಣಿಸ್ಕೊಳ್ತು ಇದು ಅಂತ ಹೇಳಿದ್ರಿ. ಈ ವರ್ಷದಲ್ಲಿ ಇಷ್ಟೊಂದು ವ್ಯಾಪಕವಾಗಿ ಹೇಗೆ ಇದು ಪಸರಿಸ್ತು, ಮತ್ತೆ ಇಲ್ಲೆಲ್ಲಿ ಶುಂಠಿ ಬೆಳೀತಾರೋ ಎಲ್ಲಿ ಅಸಾಂಪ್ರದಾಯಿಕವಾಗಿ ಶುಂಠಿ ಬೆಳೀತಾರೋ ಅಲ್ಲೆಲ್ಲವೂ ಕೂಡ ಈ ಒಂದು ರೋಗ ಕಂಡು ಬಂದಿದೆ, ಇಷ್ಟೊಂದು ವ್ಯಾಪಕವಾಗಿ ಇದು ಪ್ರಸರಣಗೊಳ್ಳಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ಇದಕ್ಕೆ ನಿಖರವಾಗಿ ಇಂಥದೇ ಕಾರಣ ಅಂತ ಇದುವರೆಗೂ ಯಾರು ದೃಢೀಕರಣ ಆಗಿಲ್ಲ ಸರ್. ಆದ್ರೆ ಕೆಲವೊಂದು ಊಹೆಗಳಿದ್ದಾವೆ. ಈ ಶಿಲೀಂಧ್ರದ ನೇಚರ್ ಏನಪ್ಪಾ ಅಂತಂದ್ರೆ ಗಾಳಿನಲ್ಲಿ ಪಸರಿಸ್ತದೆ, ಕಿಲೋಮೀಟರ್ ಗಟ್ಟಲೆ ಪಸರಿಸ್ತದೆ. ಹಾಗಾಗಿ ಭತ್ತ ಬೆಳೆಯುವಂತಹ ಪ್ರದೇಶಗಳು ಬೇಕಾದಷ್ಟಿದೆ. ಬೇಸಿಗೆನಲ್ಲಿ ಭತ್ತ ಬೆಳೆಯುವಂತಹ ಪ್ರದೇಶಗಳಿದಾವೆ. ಮತ್ತೆ ಬೇಸಿಗೆ ಕಳೆದು ಕಟಾವ್ ಬರೋ ಟೈಮ್ಗೆ ನಮ್ಗೇನಾಯ್ತು, ಮೋಡ ಕವಿದ ವಾತಾವರಣ ಶುರು ಆಯ್ತು. ಅದ್ರ ಜೊತೆಗೆ ಮಳೆ ಬಂತು. ಇದು ಆ ಸ್ಪೋರ್ಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಅಥವಾ ಅದರ ಮೊಟ್ಟೆ ಮರಿಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬೇಕಾದಂತ ವಾತಾವರಣ ಸೃಷ್ಟಿಯಾಯ್ತು. ಬೀಸುವಂತ ಗಾಳಿ ಜೊತೆ ಅದು ಹರಡ್ಬಂತು. ಹಾಗಾಗಿ ಇದು ಬೀಸೋ ಗಾಳಿ ಜೊತೆ ಹೋಗೋದ್ರಿಂದ ನಾವು ಇಂಥದೇ ಕಾರಣ ಅಂತ ನಿಖರವಾಗಿ ಹೇಳೋದ್ ಕಷ್ಟ ಆಗ್ತದೆ. ಮತ್ತೆ ಈ ಸಾಲಿನ ವಿಶೇಷ ಏನು ಅಂತ ಹೇಳಿದ್ರೆ ಇದು ವ್ಯಾಪಕವಾಗಿ ಈಗೆಲ್ಲ ಕಡೆನೂ ಕೂಡ ಕಾಣಿಸ್ಕೊಂಡಿದೆ. ಯಾವ ಹಂತದಲ್ಲಿ ಇರ್ತಕ್ಕಂತಹ ರೋಗವನ್ನ ನಾವು ನಿರ್ವಹಣೆಯನ್ನ ಮಾಡಬಹುದು, ಯಾವ ಹಂತವನ್ನ ಮೀರಿದ ಮೇಲೆ ಅದನ್ನು ಕೈಬಿಡ ಅಂತದ್ದು ಸೂಕ್ತ ಸರ್? ನಿರ್ವಹಣೆ ವಿಚಾರಕ್ಕೆ ಬಂದಾಗ ಪ್ರತಿಯೊಬ್ಬ ರೈತನಿಗೂ ಅವನ ಬೆಳೆ ಉಳಿಸ್ಕೊಳ್ಳೋದು ಇವತ್ತು ಬಹಳ ದೊಡ್ಡ ಚಾಲೆಂಜ್ ಆಗಿದೆ. ಯಾಕಂದ್ರೆ ಒಂದ್ ಕಡೆ ಬೆಳೆ ಉಳಿಸ್ಕೊಂಡ್ರು ನಂತರ ಬೆಲೆ ಸಿಗೋದಿಲ್ಲ ಮಾರ್ಕೆಟ್ ಅಲ್ಲಿ. ಹಾಗಾಗಿ ನನ್ನ ತಾಕ್ನಲ್ಲಿ ಇನ್ನೂ ರೋಗ ಬಂದಿಲ್ಲ ಅನ್ನೋ ಭ್ರಮೆನಲ್ಲಿ ದಯವಿಟ್ಟು ಕೂರಕ್ ಹೋಗ್ಬೇಡಿ. ಇಮಿಡಿಯೇಟ್ ಆಗಿ ಶಿಫಾರಸ್ ಮಾಡಿರುವಂತ ಟುಬುಕನೋಜೋಲ್ ಆಗ್ಬಹುದು, ಪ್ರೊಪೊಗೆನೋಜೋಲ್ ಆಗ್ಬಹುದು, ಈ ಶಿಲೀಂಧ್ರ ನಾಶಕವನ್ನ 1 ml ಪ್ರತಿ ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಕೊಂಬಿಡಿ. ರೋಗ ಇರ್ಲಿ ಇಲ್ಲದೆ ಇರ್ಲಿ, ರೋಗ ಬಂದ ನಂತರ ರೋಗದ ತೀವ್ರತೆಯನ್ನ ಗಮನಿಸ್ಕೊಂಡು ಯಾವ ಕಾಂಬಿನೇಷನ್ ನಲ್ಲಿ ನಾವು ನಿಮಗೆ ಔಷಧಿ ಕೊಡಬೇಕು ಅನ್ನೋದನ್ನ ತಜ್ಞರು ತೀರ್ಮಾನ ಮಾಡ್ತಾರೆ. ಎಲೆ ಚುಕ್ಕಿಗಳು ಆಗಷ್ಟೇ ಶುರು ಆಗಿದ್ರೆ ದಯವಿಟ್ಟು ತಡ ಮಾಡಬೇಡಿ. ಹೇಳಿದ್ನಲ್ಲ, 8ರಿಂದ 10 ಗಂಟೆನಲ್ಲಿ ರೋಗ ಇಡೀ ತಾಕನ್ನೇ ಆವರಿಸ್ತದೆ. ಹಾಗಾಗಿ ಪ್ರತಿದಿನ ಫೀಲ್ಡ್ಗೆ ಹೇಗೂ ಹೋಗ್ತೀರಿ, ಜಮೀನ್ಗೆ ಹೋಗ್ತೀರಿ, ಪ್ರತಿ ತಾಕನ್ನು ಪ್ರತಿ ಬೆಡ್ಡನ್ನು ನೋಡಿ, ಎಲ್ಲಿ ನಿಮಗೆ ಅನುಮಾನ ಬರ್ತದೆ ದಯವಿಟ್ಟು ಫೋಟೋ ತೆಗೆದು ವಾಟ್ಸ್ಆಪ್ ಮಾಡಿ. ಅಥವಾ ನಾನು ಈಗಾಗಲೇ ಹೇಳಿದಾಗೆ ಶಿಫಾರಸ್ ಮಾಡಿರುವಂತಹ ಶಿಲೀಂಧ್ರ ನಾಶಕವನ್ನ ಸಿಂಪಡಣೆ ಮಾಡಿ. ಅದು ಬಹಳ ಉತ್ತಮವಾದಂತ ಆಯ್ಕೆ. ಇನ್ನು ಶುಂಠಿ ಬೆಳೆಯನ್ನ ಬಾಧಿಸ್ತಕ್ಕಂತ ಮತ್ತೊಂದು ಪ್ರಮುಖವಾದಂತ ರೋಗ ಅಂತ ಹೇಳಿದ್ರೆ ಕೆಂಪು ಕೊಳೆ ರೋಗ ಅನ್ನುವಂಥದ್ದು. ಇದು ಯಾವ ಒಂದು ಪರೋಪಜೀವಿಯಿಂದ ಅಥವಾ ಸೂಕ್ಷ್ಮಾಣುಜೀವಿನಿಂದ ಬರೋ ಅಂತ ಸಾಧ್ಯತೆ ಇರುತ್ತೆ, ಮತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಇದು? ಸಾಧಾರಣವಾಗಿ ಈ ಮಳೆಗಾಲದಲ್ಲೇನೆ ನಮ್ಗೆ ಈ ಕೆಂಪು ಕೊಳೆ ಹಸಿರು ಕೊಳೆ ಎರಡೂ ಬರೋದು. ಅದು ಎಲ್ಲಿ ಜಾಸ್ತಿ ಕಂಡು ಬರ್ತದೆ ಅಂತಂದ್ರೆ ಚರಂಡಿ ನಿರ್ವಹಣೆ, ಅತಿ ಹೆಚ್ಚು ಸಾರ್ವಜನಿಕದ ಗೊಬ್ಬರ, ಇವೆರಡೂ ಕೂಡ ಮೂಲ ಆಗ್ತದೆ. ಮತ್ತೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನಾವು ಆಯ್ಕೆ ಮಾಡಿಕೊಂಡಿರುವಂತ ಗೆಡ್ಡೆಗಳಲ್ಲಿ ಅಥವಾ ಬೀಜಗಳಲ್ಲಿ ಹಿಂದಿನ ವರ್ಷ ನಮಗೆ ಈ ಕೆಂಪು ಕೊಳೆ ಅಥವಾ ಹಸಿರು ಕೊಳೆ ಇತ್ತು ಅಂತಂದ್ರೆ ಅದರ ಶೇಷಾಂಶಗಳು ನಮಗೆ ಮುಂದಿನ ಬೆಳೆಗೆ ಬರುವಂತ ಎಲ್ಲಾ ಸಾಧ್ಯತೆ ಶೇಕಡಾ 100% ಇರುತ್ತೆ. ಹಾಗಾಗಿ ಈ ಕೆಂಪು ಕೊಳೆ ಸಾಧಾರಣವಾಗಿ ಏನಾಗುತ್ತೆ, ಮಳೆ ಹೆಚ್ಚು ಬಂದು ತೇವಾಂಶ ಇದ್ದಾಗ ಚರಂಡಿನ ಸರ್ವಾಗಿ ನಿರ್ವಹಣೆ ಮಾಡದೇ ಇದ್ದಾಗ ಪಿಥಿಯಂ ಅಫೈನಿಡರ್ಮಿಟಮ್ ಅನ್ನುವಂಥ ಶಿಲೀಂಧ್ರದಿಂದ ಬರ್ತದೆ. ಇದು ಬಂದಾಗ ನಮ್ಗೇನಾಗತ್ತೆ, ಕೆಳಭಾಗದ ಎಲೆಗಳಲ್ಲಿ ಅಂಚಿನಲ್ಲಿ ಹಳದಿ ಬಣ್ಣದ ಗೆರೆಗಳು ಕಾಣಕ್ ಶುರು ಆಗ್ತವೆ. ಅಂದ್ರೆ ಎಲೆ ಅಂಚು ಹಳದಿ ಬಣ್ಣ ತಿರುಗಾಕ ಶುರು ಆಗ್ತದೆ. ಆಮೇಲೆ ಇಂದ ಕಾಂಡಗಳನ್ನ ಗಮನಿಸಿದಾಗ ಕಾಂಡದ ಮೇಲೆ ನೀರನ್ ಮಚ್ಚೆ ಅಥವಾ ನಾವು ವಾಟರ್ ಸೋಕಡ್ ಲೀಷನ್ಸ್ ಅಂತ ಹೇಳ್ತೀವಿ, ಅವುಗಳು ಕೂಡ ಕಾಣಕ್ ಶುರು ಆಗತ್ತೆ. ಕ್ರಮೇಣವಾಗಿ ಎಲೆಗಳು ಮಂಕಾಗ್ಲಿಕ್ ಶುರು ಆಗತ್ತೆ. ಗೆಡ್ಡೆಯನ್ನ ಕಿತ್ತು ನೋಡಿದಾಗ ಗೆಡ್ಡೆ ಭಾಗದಲ್ಲಿ ಮತ್ತೆ ಕುತ್ತಿಗೆ ಭಾಗದಲ್ಲಿ ಆ ವಾಟರ್ ಸೋಕ್ ಲೀಷನ್ಸ್ ಬಂದಿರೋ ಜಾಗದಲ್ಲಿ ಕೊಳೆ ಪ್ರಾರಂಭ ಆಗಿರುತ್ತೆ. ಹಸಿರು ಕೊಳೆನಲ್ಲೂ ಇದಕ್ಕೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಹಸಿರು ಕೊಳೆನಲ್ಲಿ ನಮಗೆ ಪ್ರಾರಂಭಿಕ ಹಂತದಲ್ಲಿ ಹಸಿರಾಗಿರುವಂತಹ ಗಿಡಗಳ ಎಲೆ ಕೆಳಮುಖವಾಗಿ ಮಡಚ್ಕೊಳ್ಳೋಕೆ ಶುರು ಆಗ್ತದೆ. ಗೆಡ್ಡೆ ಕೊಳಿತಾ ಇರತ್ತೆ, ಗೆಡ್ಡೆಯನ್ನ ಕತ್ತರಿಸಿ ಮೂಸಿ ನೋಡಿದಾಗ ಕೆಟ್ಟ ವಾಸನೆ ಬರ್ತಾ ಇರತ್ತೆ. ಅಂತಹ ಗೆಡ್ಡೆಗಳನ್ನ ಕತ್ತರಿಸಿ ಊಸ್ ಟೆಸ್ಟ್ ಅಂತ ಹೇಳ್ತೀವಿ. ಒಂದು ಗಾಜಿನ ಲೋಟದಲ್ಲಿ ಶುದ್ಧವಾಗಿರೋ ನೀರು ತಗೊಂಡು ಇದನ್ನ ಕಟ್ ಮಾಡಿರುವಂತಹ ಶುಂಠಿಯನ್ನ ಆ ನೀರಿನೊಳಗೆ ಅದ್ದಿದಾಗ ಧೂಮದ ರೀತಿ ಬಿಳಿ ದ್ರವ ಒಸರಕ್ಕೆ ಶುರು ಆಗುತ್ತೆ, ಹೊಗೆ ತರ ಬರ್ಲಿಕ್ಕೆ ಶುರು ಆಗುತ್ತೆ. ಅದು ಬಂತು ಅಂತ ಕಂಡು ಬಂದ್ರೆ ಅದು ನಮಗೆ ಬ್ಯಾಕ್ಟೀರಿಯಾಯಿಂದ ಬಂದಿರುವಂತದ್ದು, ರಾಸ್ಟ್ರೋಲಿಯಾ ಸೊಲರೇಶಿಯಾರಮ್ ಅಂತ ಅನ್ಬಿಟ್ಟು ಆ ಬ್ಯಾಕ್ಟೀರಿಯಾ ಹೆಸರು ಅದರಿಂದ ಬಂದಿರುವಂತದ್ದು. ಅದನ್ನ ಬಹಳ ಜನ ಲೋಕಲ್ ಹೆಸರುಗಳಲ್ಲಿ ಹೇಳ್ತಾರೆ, ಮಹಾಕಾಳಿ ರೋಗ ಅಂತ ಹೇಳ್ತಾರೆ. ಅದು ಬಂತು ಅಂದ್ರೆ ಇಡೀ ತಾಕಿ ಹೋಗ್ತು ಅಂತ ಅರ್ಥ. ಯಾಕಂದ್ರೆ ಹರಿಯೋ ನೀರಿನಲ್ಲಿ ಈ ಬ್ಯಾಕ್ಟೀರಿಯಾದ ಸ್ಪೋರ್ಸ್ಗಳು ಬೇರೆ ಬೇರೆ ಜಾಗಗಳಿಗೆ ಹರ್ಕೊಂಡೋಗಿ ಇನ್ಫೆಕ್ಷನ್ ನ ಉಂಟು ಮಾಡ್ತದೆ. ಹಾಗಾಗಿ ರಾಲ್ಸ್ಟೋನಿಯಾ ಆಗ್ಬೋದು ಅಥವಾ ಕೆಂಪು ಕೊಳೆ ಆಗ್ಬೋದು ಹಸಿರು ಕೊಳೆ ಆಗ್ಬೋದು, ಎರಡೂ ಹತೋಟಿಲಿ ಇಡಬೇಕು. ಅಂದ್ರೆ ನಮ್ಮ ಚರಂಡಿಯನ್ನ ಸ್ವಚ್ಛವಾಗಿ ಇಡಬೇಕು. ಮಣ್ಣು ಸುಲಭವಾಗಿ ನೀರು ಬಸ್ತು ಹೋಗುವಂತ ಮರಳು ಮಿಶ್ರಿತ ಮಣ್ಣಾಯ್ತು ಅಂತಂದ್ರೆ ಒಂದಡಿಯಿಂದ ಒಂದೂವರೆ ಅಡಿ ತನಕ ಆಳವಾದಂತ ಚರಂಡಿಗಳಿದ್ರೆ ತುಂಬಾ ಸೇಫು. ಜೇಡಿ ಮಣ್ಣು ಅಥವಾ ಈ ಕಪ್ಪು ಮಣ್ಣಂತ ಪ್ರದೇಶಗಳಲ್ಲಿ ದಯವಿಟ್ಟು ಶುಂಠಿಯನ್ನು ಹಾಕಕ್ ಹೋಗ್ಬೇಡಿ, ಯಾಕಂದ್ರೆ ನೀರು ಸುಲಭವಾಗಿ ಬಸ್ತು ಹೋಗೋದಿಲ್ಲ. ಇದು ಒಂದು. ಎರಡನೇದು ಸಮರ್ಪಕವಾದಂತ ಸಂಪೂರ್ಣ ಪೋಷಕಾಂಶಗಳ ನಿರ್ವಹಣೆ, ಬಹಳ ಮುಖ್ಯವಾಗಿ ಪೊಟ್ಯಾಶ್ ಮತ್ತೆ ಲಘು ಪೋಷಕಾಂಶಗಳ ನಿರ್ವಹಣೆ ಕೂಡ ರೋಗದ ಉಲ್ಬಣತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡ್ತದೆ. ಮೂರನೇದು, ಎಲ್ಲಿ ನಮಗೆ ಈ ಕೆಂಪು ಕೊಳೆ ಮತ್ತೆ ಹಸಿರು ಕೊಳೆ ಬಂದಿರುವಂತ ಗೆಡ್ಡೆಗಳು ಕಾಣ್ತದೆ ಅಂತದನ್ನ ಕಿತ್ತು ಆ ಭಾಗಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಿ ಆ ಗಿಡಗಳನ್ನ ನಾಶ ಮಾಡಬೇಕು. ನಾಶ ಅಂತಂದ್ರೆ ಸಾಧಾರಣವಾಗಿ ರೈತರು ಕಿತ್ತು ಅದು ತಪ್ಪು, ಅದನ್ನ ಸುಡಬೇಕು. ಅದು ಏನು ಜಮೀನಿಂದ ಹೊರಗಡೆ ತಗೊಂಡೋಗಿ ಬೇರೆಯವ್ರ ಜಮೀನಿಗೆ ಅದರ ಸೋಂಕು ತಗಲ್ದಿರೋ ರೀತಿ ಅದನ್ನ ಸುಟ್ಟು ನಾಶ ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಇದನ್ನ ನಾವು ನಿರ್ವಹಣೆ ಮಾಡಬಹುದು. ಮತ್ತೆ ಎರಡನೇದು, ಆ ರೋಗ ಆಗಸ್ಟ್ ಪ್ರಾರಂಭಿಕ ಹಂತದಲ್ಲಿ ಇತ್ತು ಅಂತಂದ್ರೆ ಕಾಪರಾಕ್ಸಿ ಕ್ಲೋರೈಡ್ ಅನ್ನುವಂತ ಶಿಲೀಂಧ್ರ ನಾಶಕ ಇದೆ. ಆ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕೊಂಡು ಆ ಬುಡ ಎಲ್ಲ ಸಂಪೂರ್ಣವಾಗಿ ತೊಯ್ಯೋ ರೀತಿ ನಾವು ಸುರಿಬೇಕು. ಮತ್ತೆ ಅಕ್ಕಪಕ್ಕದ ತಾಕ್ಗಳಿಗೆ ಸೋಂಕು ಹರಡದೇ ಇರಲಿ ಅನ್ನುವಂತ ಉದ್ದೇಶದಿಂದ ಮೆಟಲಾಕ್ಸಿಲ್ ಮತ್ತೆ ಮ್ಯಾಂಕೋಸಾಬ್ ಕಾಂಬಿನೇಷನ್ ಇರುವಂತ ಔಷಧಿ ಸಿಗ್ತದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಹಾಕೊಂಡು ಸಿಂಪಡಣೆ ಮಾಡ್ಕೊಂಡ್ ಬಂದಾಗ ನಮ್ಗೆ ಕ್ರಾಪ್ಗೆ ಒಂದು ಪ್ರೊಟೆಕ್ಷನ್ ಸಿಗ್ತದೆ. ಅದೇ ಹಸಿರು ಕೊಳೆ ಕಂಡು ಬಂದ್ರೆ ಅದಕ್ಕೆ ಮದ್ದಿಲ್ಲ. ಸಿಒಸಿ ಹಾಕಿ ನಾವು ಹತೋಟಿಲಿ ಇಡಬಹುದು, ಆದ್ರೆ ಹರಡೋದನ್ನು ತಪ್ಪಿಸ್ಬೇಕು ಅಂತಂದ್ರೆ ರೋಗ ಬಂದಿರುವಂತ ಗೆಡ್ಡೆಗಳನ್ನ ಕಿತ್ತು ಆ ಜಾಗಕ್ಕೆ ದಯವಿಟ್ಟು ನೀವು ಬ್ಲೀಚಿಂಗ್ ಪೌಡರ್ ಅನ್ನ ಹಾಕಿ ಮತ್ತೆ ರೋಗ ಹರಡ ತಪ್ಪುತ್ತದೆ. ನಂತರ ಅಕ್ಕಪಕ್ಕದ ಜಾಗಗಳಿಗೆ ಕಾಪರಾಕ್ಸಿ ಕ್ಲೋರೈಡ್ ಅನ್ನ ಡ್ರೆಂಚ್ ಮಾಡೋದು ಬಹಳ ಸೂಕ್ತವಾದಂತ ಕ್ರಮ ಆಗ್ತದೆ. ತಾವು ಈ ಒಂದು ಪೊಟ್ಯಾಶ್ ಬಗ್ಗೆ ಎರಡೂ ರೋಗದಲ್ಲೂ ಕೂಡ ಹೇಳಿದ್ರಿ, ಪೊಟ್ಯಾಶ್ ಅನ್ನ ಸಮರ್ಪಕವಾಗಿ ಕೊಡದೇ ಇರೋದ್ರಿಂದ ಇಷ್ಟೊಂದು ಕಾಯಿಲೆಗಳು ಬರ್ತಾ ಇದಾವೆ ಶುಂಠಿ ಬೆಳೆಗೆ ಅಂತ ಹೇಳಿ. ಶುಂಠಿಗೆ ಸಾಮಾನ್ಯವಾಗಿ ಯಾವಾಗ್ಲೂ ಕೂಡ ಯಾವ್ದಾದ್ರೂ ಒಂದಲ್ಲ ಒಂದು ರೋಗ ಅನ್ನುವಂಥದ್ದು ಬರ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಶುಂಠಿ ಬೆಳೆನಲ್ಲಿ ಪೊಟ್ಯಾಶ್ನ ಮಹತ್ವ ಏನು, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಅಂದ್ರೆ ಇದು ಜನರಲ್ ರೆಕಮೆಂಡೇಶನ್ ಏನಿದೆ 50-50-100 ಅನ್ನುವಂಥದ್ದು, ಅದನ್ನ ಬಿಟ್ಟು ಹೊರತಾಗಿ ನಾವು ಇವತ್ತು ಶುಂಠಿ ವಿಚಾರವಾಗಿ ನಾವು ರಸಗೊಬ್ಬರದ ನಿರ್ವಹಣೆ ವಿಚಾರವಾಗಿ ಒಟ್ಟು ಮಾಡಬೇಕಾಗ್ತದೆ. ಕಾರಣ ಏನಪ್ಪ ಅಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ರಸಗೊಬ್ಬರಗಳನ್ನ ನಿರ್ವಹಣೆ ಮಾಡಬೇಕು. ಹಾಗಾಗಿ ಆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಬಂದಾಗ ನಮ್ಮ ಸಾಧಾರಣ ಈ ಭಾಗದ ಮಣ್ಣನ್ನ ಪರೀಕ್ಷೆ ಗಮನಿಸಿದಾಗ ನಾವು ಅಲ್ಲಿ ನಮಗೆ ಪೊಟಾಶ್ ಅಂಶದ ಪ್ರಮಾಣ ಈ ಭಾಗದಲ್ಲಿ ಮಧ್ಯಮ ವರ್ಗದಲ್ಲೇ ಬರುತ್ತೆ ಇರುವಂತದ್ದು, ಕಡಿಮೆ ಮತ್ತೆ ಮಧ್ಯಮ ವರ್ಗದಲ್ಲೇ ಬರೋದ್ರಿಂದ ನಾವು ಬೆಳೆಗೆ ಪೊಟಾಶ್ ಅನ್ನ ಕೊಡಬೇಕಾದಾಗ ಸುಮಾರು 4 ಬಾರಿ ಪೊಟಾಶ್ ಅನ್ನ ಕೊಡಬೇಕಾಗ್ತದೆ. ಒಂದು ನಾಟಿ ಮಾಡಬೇಕಾದ್ರೆ ಅದಾದ ನಂತರ 45 ದಿನಗಳ ಅಂತರದಲ್ಲಿ, ಅದಾದ ನಂತರ ಪ್ರತಿ 30 ದಿನಗಳ ಅಂತರದ ತಗೊಂಡು 120-130 ದಿನಗಳ ಅಂತರದ ತನಕ ನಾವು ಪೊಟ್ಯಾಷನ್ನ ಶುಂಠಿ ಬೆಳೆಗೆ ಕೊಡಬೇಕಾಗುತ್ತೆ. ಕೇವಲ ಪೊಟ್ಯಾಷನ್ ಮಾತ್ರ ಆ ರೀತಿ ಕೊಡೋದಲ್ಲ, ಸಾರಜನಕವನ್ನು ಕೂಡ ನಾವು ಇದೇ ಪ್ರಮಾಣದಲ್ಲಿ ಇದೇ ರೀತಿ 3-4 ಸರ್ತಿ ಕೊಡೋದ್ರಿಂದ ನಮಗೆ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಈ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದದ್ದು ಮುಖ್ಯ ಆಗ್ತದೆ. ಈ ಪೊಟ್ಯಾಷ್ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು, ಅದರಲ್ಲೂ ಕೂಡ ಶುಂಠಿ ಅಂತ ಬೆಳಗ್ಗೆ. ಇದನ್ನ ನೀಡುವ ಮೂಲಕ ಅನೇಕ ರೋಗಗಳು ಬಾರದ ಹಾಗೆ ನಾವು ತಡೆಗಟ್ಟಬಹುದು. ಇನ್ನು ಕಡೆಯದಾಗಿ ಈ ಚುಕ್ಕಿ ರೋಗ, ಚುಕ್ಕಿ ರೋಗ ನಮ್ಗೆ ಈ ಸರಿ ತುಂಬಾ ಒಂದು ಕನ್ಫ್ಯೂಸ್ ಮಾಡ್ರ ಅಂತ ಒಂದು ರೋಗ, ಚುಕ್ಕಿ ರೋಗನೋ ಬೆಂಕಿ ರೋಗನೋ ಅನ್ನುವಂಥದ್ದು. ಈ ಚುಕ್ಕಿ ರೋಗ ಅನ್ನುವಂಥದ್ದು ಬೆಂಕಿ ರೋಗಕ್ಕಿಂತಲೂ ಹೇಗೆ ಭಿನ್ನ, ಮತ್ತೆ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ, ಇದರ ನಿರ್ವಹಣೆಯನ್ನ ಹೇಗೆ ಮಾಡಿ? ಸಾಧಾರಣವಾಗಿ ನಮ್ಗೆ ಚುಕ್ಕಿ ರೋಗ, ಈ ಫಿಲೋಸ್ಟಿಕ್ಟಾ ಲೀವ್ ಸ್ಪಾಟ್ ಅಂತ ಹೇಳ್ತೀವಿ, ಫಿಲೋಸ್ಟಿಕ್ಟಾ ಅನ್ನುವಂತ ಶಿಲೀಂಧ್ರದಿಂದ ಬರುವಂತದ್ದು. ಇದು ನಮಗೆ ಯಾವಾಗ ವಾತಾವರಣದಲ್ಲಿ ಆದ್ರತೆ, ರಿಲೇಟಿವ್ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ ಮತ್ತೆ ಬಿಸಿಲಿನ ತೀವ್ರತೆ ಕೂಡ ಚೆನ್ನಾಗಿರುತ್ತೆ ಅಂತ ಟೈಮ್ನಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾಗಿ ನಮಗೆ ಮಳೆಗಾಲದ ನಂತರನೇ ನಮಗೆ ಈ ಫಿಲೋಸ್ಟಿಕ್ಟಾ ಲೀವ್ ಸ್ಪಾಟ್ ಕಂಡು ಬರ್ತಿತ್ತು. ಇಲ್ಲ ಅಂತಂದ್ರೆ ಈ ಮಳೆ ಮಧ್ಯದಲ್ಲಿ ಒಂದು ಬ್ರೇಕ್ ಇರ್ತಿತ್ತು, ಮಾನ್ಸೂನ್ ಬ್ರೇಕ್, ಒಂದು 15 ದಿನಗಳ ಮಟ್ಟಿಗೆ. ಆವಾಗ ತೀಕ್ಷ್ಣವಾದಂತಹ ಬಿಸಿಲು ಕೂಡ ಚೆನ್ನಾಗಿ ಬರ್ತಿತ್ತು, ಆ ಟೈಮ್ನಲ್ಲಿ ಬರ್ತಾ ಇತ್ತು ಅಷ್ಟೇ. ಅದು ಬಿಟ್ಟರೆ ನಮಗೆ ಇದ್ರ ಬಾಧೆ ತುಂಬಾ ತಲೆ ಕೆಡಿಸ್ಕೊಳ್ಳೋ ಮಟ್ಟಿಗೆ ಇರಲಿಲ್ಲ. ಆದರೆ ಇವತ್ತು ಇರೋ ಸ್ಥಿತಿ ನೋಡಿದ್ರೆ ಸಣ್ಣ ರೋಗಗಳು ಕೂಡ ದೊಡ್ಡದಾಗಿ ಕಾಡ್ತದೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ಕಾರ್ಬನ್ಡಿಜೈಮ್ ಮತ್ತು ಮ್ಯಾಂಕೋಸಬ್ ಕಾಂಬಿನೇಷನ್ ಇರುವಂತಹ ಶಿಲೀಂಧ್ರನಾಶಕಗಳನ್ನ ಬಳಸೋದ್ರಿಂದ ನಾವು ಈ ರೋಗನ ಬಹಳ ಸಮರ್ಪಕವಾಗಿ ಹತೋಟಿ ಮಾಡಬಹುದು. ಮತ್ತೆ 1% ಬೋರ್ಡೋ ದ್ರಾವಣವನ್ನ ನಾವು ಮುಂಜಾಗ್ರತಾ ಕ್ರಮವಾಗಿ ಸಿಂಪಡಣೆ ಮಾಡೋದ್ರಿಂದ ಕೂಡ ಈ ರೋಗ ಬರದೇ ಇರೋ ರೀತಿ ತಡೆಗಟ್ಟಬಹುದು. ಈ ಚುಕ್ಕಿ ರೋಗವನ್ನ ಹೀಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಲಕ್ಷಣಗಳು ಏನು ತೋರ್ಪಡಿಸುತ್ತೆ? ಎಲೆಗಳ ಮೇಲೆ ಸಣ್ಣ ಸಣ್ಣ ಗಾತ್ರದ ಬಿಳಿ ಚುಕ್ಕಿಗಳು ಕಂಡು ಬರ್ತದೆ. ಈ ಚುಕ್ಕೆ ಸುತ್ತಮುತ್ತ ನಮಗೆ ಕಂದು ಬಣ್ಣದ ಬಾರ್ಡರ್ ಆಗ್ಲಿ ಏನು ಕಂಡು ಬರೋದಿಲ್ಲ, ಬರೇ ಬಿಳಿ ಚುಕ್ಕೆ. ಹಸಿರು ಎಲೆ ಮೇಲೆ ಬಿಳಿ ಚುಕ್ಕೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ಅದರಲ್ಲಿ ಸಣ್ಣ ಪ್ರಮಾಣದ ಚುಕ್ಕಿಗಳು. ಅದನ್ನ ಹತೋಟಿ ಮಾಡದೆ ಬಿಟ್ಟಾಗ ಆ ಚುಕ್ಕಿಗಳೆಲ್ಲ ಸೇರಿ ಒಂದಕ್ಕೊಂದು ಸೇರಿ ಅವು ಮಚ್ಚೆಗಳಾಗಿ ಪರಿವರ್ತನೆ ಆಗ್ತದೆ. ಆ ನಂತರ ಆ ಭಾಗದ ಎಲೆ ಸಾಯುತ್ತೆ. ಹೀಗೆ ಈ ಚುಕ್ಕಿ ರೋಗ ಅನ್ನುವಂಥದ್ದು ಲಕ್ಷಣಗಳನ್ನು ತೋರಿಸುತ್ತೆ. ಅದನ್ನ ನೀವು ಹೇಳಿದಂತಹ ಕೆಲವೊಂದಷ್ಟು ಅಂಶಗಳನ್ನ ಆಧರಿಸಿ ಅದರ ನಿರ್ವಹಣೆಯನ್ನ ಮಾಡಬಹುದು. ಈ ಶುಂಠಿಯನ್ನ ಯಾಕೆ ಇಷ್ಟೊಂದು ರೋಗಗಳು ಬಾಧಿಸುತ್ತೆ ಅನ್ನುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸ್ವಲ್ಪ ಪ್ರದೇಶವೂ ಕೂಡ ವಿಸ್ತರಣೆ ಜಾಸ್ತಿ ಆಯಿತು, ಮತ್ತೆ ಬೆಳೆದಂತಹ ಜಾಗದಲ್ಲಿಯೇ ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಂಡು ಶುಂಠಿಯನ್ನ ಬೆಳೆಯುವಂಥದ್ದು ಕೂಡ ಆಗ್ತಾ ಇದೆ. ಇದು ಪ್ರಮುಖವಾದಂತಹ ಕಾರಣವೋ ಹೇಗೆ? ಇಲ್ಲ, ಒಂದು ಏನಾಗ್ತಾ ಇದೆ, ಶುಂಠಿ 2-3 ವರ್ಷದ ಹಿಂದೆ ಬಂದಂತ ಧಾರಣೆಯನ್ನ ನೋಡಿ ಬಹಳ ಜನ ಆಸಕ್ತಿಯಿಂದ ಕೈ ಹಾಕಿದ್ರು. ಶುಂಠಿಯಲ್ಲಿ ಬಹಳ ಹೆಚ್ಚಿನ ರೋಗಗಳು ಬರಲಿಕ್ಕೆ ಪ್ರಮುಖವಾದ ಕಾರಣನೇ ಚರಂಡಿ ನಿರ್ವಹಣೆ ಸರಿಯಾಗದೇ ಇರೋದು, ನೀರನ್ನು ನಿರ್ವಹಣೆ ಸರಿಯಾಗದೇ ಇರುವಂಥದ್ದು, ಅಸಮರ್ಪಕವಾದಂಥ ಅಥವಾ ಅಸಮತೋಲನದಿಂದ ಕೂಡಿರುವಂಥ ಪೋಷಕಾಂಶಗಳ ನಿರ್ವಹಣೆಯಿಂದ ಆಗಿರುವಂತಹ ತಪ್ಪುಗಳು ಬಹಳ ಪ್ರಮುಖವಾಗಿ ಆಗ್ತದೆ. ಇವುಗಳಿಂದಲೇ ನಮಗೆ ಶುಂಠಿಯಲ್ಲಿ ಅತಿ ಹೆಚ್ಚು ರೋಗಗಳು ಬರಲಿಕ್ಕೆ ಕಾರಣ. ಇದು ಅಲ್ಲದೆ ರೋಗ ಬಂದ ನಂತರ ತಗೊಳ್ಳುವಂಥ ಕ್ರಮಗಳಿಂದಾಗಿ ರೋಗ ಬಂದ ನಂತರ ಉಲ್ಬಣತೆ ಆಗುವಂತಹ ವಿಚಾರ ಜನಗಳಿಗಷ್ಟು ಗೊತ್ತಿಲ್ಲ. ಹಾಗಾಗಿ ಮುಂಜಾಗ್ರತಾ ಕ್ರಮವಾಗೇನೆ ನಾವು ಈ ತಾಮ್ರದ ಆಧಾರದ ಇರುವಂತಹ ಶಿಲೀಂಧ್ರನಾಶಕ 1% ಬೋರ್ಡ್ ಇವತ್ತಿಗೂ ಕೂಡ ಒನ್ ಆಫ್ ದ ಬೆಸ್ಟ್ ಫಂಗಿಸೈಡ್, ಅದನ್ನ ಬಳಸ್ಕೊಂಡು ನಾವು ಈ ಎಲ್ಲಾ ಚುಕ್ಕಿ ರೋಗ ಆಗ್ಬೋದು ಅಥವಾ ಬೆಂಕಿ ರೋಗ ಆಗ್ಬೋದು ಇವೆಲ್ಲಾನು ಕೂಡ ತಡೆಗಟ್ಟಬಹುದು. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಮಾಡುವಂತ ಪರಿಪಾಠ ನಮ್ಮಲ್ಲಿ ಶಿಸ್ತಾಗಿ ಬದಲಾಗಬೇಕು. ಎರಡನೇದು, ಯಾವ ರೋಗ ಇದು ಅಂತಂತ ಹೇಳಿ ತಜ್ಞರನ್ನ ಸಂಪರ್ಕಿಸುವಂತ ಪರಿಪಾಠನ ಬೆಳೆಸ್ಕೊಬೇಕು. ಇದೇನಾಗ್ತದೆ, ಸೀದಾ ಅಂಗಡಿಗೆ ಹೋಗ್ತಾರೆ, ಅವನ್ ಕೊಟ್ಟದ್ದು ಇವನ್ ತಗೊಂಡೋಗಿ ಮಾಡಿದ್ದು, ಈ ಸ್ಥಿತಿ ತಲುಪಿಟ್ಟಿದ್ದೀವಿ, ಅದೊಂದು ಸಮಸ್ಯೆ. ಹಾಗಾಗಿ ಶುಂಠಿನಲ್ಲಿ ಬಹಳಷ್ಟು ಕಡೆ ರೋಗಗಳು ಜಾಸ್ತಿ ಆಗ್ಲಿಕ್ಕೆ ಇದು ಒಂದು ಕಾರಣ. ಈ ಶುಂಠಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಬೆಂಕಿ ರೋಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬಂದಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಏನ್ ಕಿವಿ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು, ನಮ್ಮ ತಾಕ್ನಲ್ಲಿ ಇನ್ನೂ ಬಂದಿಲ್ಲ ಅನ್ನೋ ಹಾಗಿತ್ತು ಅಂತಂದ್ರೆ ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ 1 ಮಿಲಿ ಪ್ರತಿ ಲೀಟರ್ಗೆ ಪ್ರೊಪಿಕನೋಜಾಲ್ ಇರುವಂತಹ ಶಿಲೀಂಧ್ರನಾಶಕ ಆಗ್ಬೋದು ಅಥವಾ ಟುಬುಕೆನೋಝೋಲ್ ಇರುವಂತಹ ಶಿಲೀಂಧ್ರನಾಶಕವಾಗ್ಬೋದು, ಅದನ್ನ ಸಿಂಪಡಣೆ ಮಾಡಿ ರೋಗ ಬಂದಿದೆ ನನ್ನ ತಾಕಿನಲ್ಲಿ, ರೋಗ ಯಾವುದು ಅಂತ ತಿಳಿತಾ ಇಲ್ಲ ಅಂದ್ರೆ ದಯವಿಟ್ಟು ತಜ್ಞರನ್ನ ಸಂಪರ್ಕಿಸಿ. ಉದಾಹರಣೆಗೆ ಸಾಂಬಾರ್ ಮಂಡಳಿ ಆಫೀಸು ಸಕಲೇಶ್ಪುರದಲ್ಲಿದೆ, ಅದೇ ರೀತಿ ನಿಮ್ಗೆ ಮೂಡಿಗೆರೆನಲ್ಲಿ ತೋಟಗಾರಿಕಾ ಕಾಲೇಜ್ ಇದೆ, ಮತ್ತೆ ಸಂಶೋಧನಾ ಸಂಸ್ಥೆ ಇದೆ, ಮತ್ತೆ ತೋಟಗಾರಿಕಾ ಇಲಾಖೆ ಇದೆ, ಹಾಸನದಲ್ಲಿ ಇದೆ, ಕೃಷಿ ಕಾಲೇಜ್ ಇದೆ, ಕೃಷಿ ವಿಜ್ಞಾನ ಕೇಂದ್ರ, ಕೆವಿಕೆಗಳಿದಾವೆ ಮೂಡಿಗೆರೆನಲ್ಲಿ, ಮತ್ತೆ ಹಾಸನದಲ್ಲಿ ಸೋಮನಹಳ್ಳಿಯಲ್ಲಿ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ. ಹಾಗಾಗಿ ತಾವು ದಯವಿಟ್ಟು ಪ್ರತಿಯೊಂದಕ್ಕೂ ತಜ್ಞರನ್ನ ಅವಲಂಬಿಸಿ ಅದಾದ ನಂತರ ನಿಮ್ಮ ತೀರ್ಮಾನವನ್ನ ಮಾಡಿ. ಕೆಲವೊಂದ್ಸತಿ ಏನಾಗ್ತದೆ, ಅಂಗಡಿಯಲ್ಲಿ ಇಷ್ಟ ಹಾಕಿದ್ರೆ ಸಾಲದಿಲ್ಲ ಅಂತ ಹೇಳ್ತಾರೆ, ದಿಕ್ಕೆಡಿಸ್ತೀವಿ, ಇವಾಗ ನಾವು ಗಾಬರಿ ಬೀಳ್ತೀವಿ. ದಯವಿಟ್ಟು ತಜ್ಞರ ಮಾತನ್ನ ನಂಬಿ ನಂತರ ಮುಂದುವರಿರಿ. ಅದು ಒಂದು, ಮತ್ತೆ ಅದರ ಜೊತೆಗೆ ಎರಡು ಮೂರು ತರಹದ ಔಷಧಿಗಳನ್ನ ಕೊಟ್ಟು ಕಳಿಸುವಂತದ್ದು ಕೂಡ ಅದು ತಪ್ಪಬೇಕು ಅಂತ ಹೇಳಿದ್ರೆ ಮೊದಲು ವಿಜ್ಞಾನಿಗಳನ್ನ ಅಥವಾ ಸಂಶೋಧನಾ ಕೇಂದ್ರವನ್ನ ಸಂಪರ್ಕ ಮಾಡಬೇಕು. ಏನೂ ಇಲ್ಲ ಅಂತ ಅಂದ್ರೂ ಕೂಡ ಸಮೀಪದಲ್ಲಿ ತೋಟಗಾರಿಕೆ ಇಲಾಖೆ ಇದ್ದೇ ಇರುತ್ತೆ. ಉದಾಹರಣೆಗೆ ಹೇಳ್ತೀನಿ, ಶಿಕಾರಿಪುರದಿಂದ ಒಬ್ರು ರೈತರು ಫೋನ್ ಮಾಡಿದ್ರು, ಸರ್ ಈಗಾಗೋಗಿದೆ ಅಂತ. ನಾನು ಪರಿಸ್ಥಿತಿನ ಅವಲೋಕಿಸಿ ಒಂದು ಶಿಲೀಂಧ್ರನಾಶಕವನ್ನು ಶಿಫಾರಸ್ ಮಾಡಿದೆ. ಅಂಗಡಿಯವರು ಕೊಟ್ಟಿದ್ದು ಮೂರ್ನಾಲ್ಕು ಸೇರಿಸ್ಕೊಟ್ಟಿದ್ರು, ನಾನು ಹೇಳ್ದೆ ಇದೊಂದನ್ನೇ ಸ್ಪ್ರೇ ಮಾಡ್ಬೇಕು ಅಂತ. ಸರ್ ಸಾಕ, ನನ್ನ ಮೇಲೆ ನಂಬಿಕೆ ಇದ್ರೆ ಮುಂದುವರಿರಿ. ಮತ್ ಹತ್ತು ದಿನ ಆದ್ಮೇಲೆ ಅವರೇ ಫೋನ್ ಮಾಡಿದ್ರು, ನಾನು ನಂಬರ್ ಸೇವ್ ಮಾಡ್ಕೊಂಡಿರ್ಲ, ಯಾರು ಸರ್ ಶಿಕಾರಿಪುರದವರು, ಅವತ್ತು ನೀವು ಹೇಳಿ ಏನಾಗಿದೆ. ಸರ್ ಅಕ್ಕಪಕ್ಕದ ಜಮೀನೆಲ್ಲ 80 ಭಾಗ ಹೋಯ್ತು ಸರ್, ನಂದು ಒಬ್ಬಂದೇ ಉಳಿದಿರೋದು, ತುಂಬಾ ಧನ್ಯವಾದ, ಅವತ್ತು ನೀವು ಧೈರ್ಯವಾಗಿ ನಂಬಿ ಮುಂದುವರಿರಿ ಅಂದ್ರಿ. ಮುಂದುವರೆದ್ವಿ, ನನಗೆ ಉಳಿತಾಯನೂ ಆಯ್ತು, ಬೆಳೆನೂ ಉಳಿತು. ಹಾಗಾಗಿ ದಯವಿಟ್ಟು ಸಂಪರ್ಕ ಮಾಡೋದು ಬಹಳ ಮುಖ್ಯ. ಶುಂಠಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ಯಾವುದೇ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ತಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ, ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು, 9611 8508 34. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9611 8508 34. ಒಳ್ಳೆದು ಡಾಕ್ಟರ್ ಕೆ ಎನ್ ಹರ್ಷ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ರೋಗಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಶುಂಠಿ ಬೆಳೆ ಬಾಧಿಸುವ ವಿವಿಧ ರೋಗಗಳ ನಿರ್ವಹಣೆ ಕುರಿತಂತೆ ಸಕಲೇಶಪುರದ ದೋಣಿಗಲ್ನಲ್ಲಿರುವ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಎಣ್ಣೆಕಾಳುಗಳ ಹಿಂಡಿಯನ್ನು ಸಾವಯವ ಗೊಬ್ಬರವಾಗಿ ಬಳಸುವಿಕೆ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಎಣ್ಣೆ ಬೀಜಗಳಿಂದ ಎಣ್ಣೆಯನ್ನು ತೆಗೆದ ನಂತರ ಉಳಿದ ಸಿಪ್ಪೆಯನ್ನು ಹಿಂಡಿ ಅಂಥೇಳಿ ಕರೀತಾರೆ. ಎಣ್ಣೆ ಹಿಂಡಿಗಳ ಉಪಯೋಗ ತುಂಬಾ ಇದೆ. ಇವುಗಳನ್ನು ಗೊಬ್ಬರವಾಗಿ, ಮಾನವನ ಹಾಗೂ ಪ್ರಾಣಿಗಳ ಆಹಾರಕ್ಕಾಗಿ, ಅಂಟು ಹಾಗೂ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಮತ್ತು ಕೈಗಾರಿಕೆಯಲ್ಲಿಯೂ ಸಹ ಇದನ್ನ ಬಳಸ್ತಾರೆ. ಆದುದರಿಂದ ಹಿಂಡಿಗಳು ಮಾನವನ ದಿನನಿತ್ಯದ ಬಳಕೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತವೆ. ಹಿಂಡಿಗಳನ್ನ ಎರಡು ವಿಧಗಳಾಗಿ ವಿಂಗಡಣೆಯನ್ನ ಮಾಡಬಹುದು. ಅವುಗಳಲ್ಲಿ ನೆಲಗಡಲೆ, ಸೋಯಾ ಅವರೆ, ಸೂರ್ಯಕಾಂತಿ, ಸಾಸಿವೆ, ಕುಸುಬೆ, ಎಳ್ಳು, ಹುಚ್ಚೆಳ್ಳು ಹಾಗೂ ತೆಂಗಿನಕಾಯಿ ಹಿಂಡಿಗಳನ್ನ ಅಡುಗೆ ಹಾಗೂ ಪಶುಗಳ ಆಹಾರವಾಗಿ ಬಳಕೆಯಾಗುವ ಪದಾರ್ಥಗಳಾಗಿವೆ. ಇನ್ನು ಹರಳು, ಹೊಂಗೆ, ಬೇವು, ಹಿಪ್ಪೆ ಮುಂತಾದವು. ಇವುಗಳಿಂದ ತಯಾರಾಗುವ ಹಿಂಡಿಗಳನ್ನು ಗೊಬ್ಬರವನ್ನಾಗಿ ಮಾತ್ರ ಬಳಕೆಯನ್ನ ಮಾಡಬಹುದು. ಹಿಂಡಿಗಳ ಮಹತ್ವದತ್ತ ಒಂದು ಇಣುಕು ನೋಟ.